ಯಾಕ್ರಿ ನಿನ್ನೆ ವಾಕಿಂಗ್ ಬರ್ಲಿಲ್ಲ? ಅಯ್ಯೋ, ಸ್ವಲ್ಪ ಶುಗರ್ ಜಾಸ್ತಿ ಆಗಿ ಸುಸ್ತಾಗ್ಬಿಟ್ಟಿತ್ತು. ನೀವು ಎರಡನೇ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ವಾ? ಫಸ್ಟ್ ಡೋಸ್ ತಗೊಂಡಿದ್ದೀನಿ, ಸಾಕು ಬಿಡಿ, ಏನಾಗೋದಿಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ, ಬಿಪಿ ಶುಗರ್ ಇರೋರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಬನ್ನಿ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಸೆಕೆಂಡ್ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಬಿಪಿ ಶುಗರ್ ನಂತಹ ಸಹ ಅಸ್ವಸ್ಥ ಕಾಯಿಲೆ ಇರುವವರು ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗ ಮಾತ್ರ ಕೋವಿಡ್ ಸೋಂಕಿನಿಂದ ಪಾರಾಗಬಹುದು. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಗಳು ಫೀಸ್ ಕಟ್ಟೋಕೆ ಇವತ್ತೇ ಕೊನೆ ದಿನ. ಎಲ್ಲಾ ಬ್ಯಾಂಕ್ಗಳು ಬಂದ್ ಆಗಿದಾವೆ, ಏನ್ ಮಾಡೋದು ಅಂತ ಗೊತ್ತಾಗ್ತಲ್ವಲ್ಲಪ್ಪ. ಯೋಚನೆ ಮಾಡ್ಬೇಡ ಗೆಳೆಯ, ಮೊಬೈಲ್ ಬ್ಯಾಂಕಿಂಗ್ ಭೀಮ್ UPI ಆಪ್ ಮೂಲಕವಾಗಿ ಈಗ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ದುಡ್ಡನ್ನು ಕಳಿಸಬಹುದು. ಮೈಕ್ರೋ ATM, ಮೊಬೈಲ್ ATM ವ್ಯಾನ್ ಮುಖಾಂತರ ಬ್ಯಾಂಕ್ಗೆ ಹೋಗದೇನೆ ದುಡ್ಡನ್ನು ಕೂಡ ತೆಗಿಬಹುದು. ಇದು ತಂತ್ರಜ್ಞಾನದ ಕಾಲ ಕಣಪ್ಪ. ಮೊಬೈಲ್ ಬ್ಯಾಂಕಿಂಗ್ ಕಡೆ ನಾವು ಸಾಗಬೇಕಾಗಿದೆ ಗೆಳೆಯ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 20-20-13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್. ನಿಮ್ಮ ಆಧಾರ್ ನಂಬರ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಿರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕಿಗೆ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ ಅರ್ಹ ಬೆಳೆ ವಿಮಾ ಪರಿಹಾರ ಹಣ ಬರುತ್ತೆ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ನೋಂದಣಿ ಸಮಯದಲ್ಲಿ ನೀಡಿರುವ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಷರತ್ತುಗಳು ಅನ್ವಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಕಾಲುಬಾಯಿ ಜ್ವರ, ಇದರ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ಬುಕ್ಕಂಬುದಿಯ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನವೀನ್ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಇವತ್ತಿನ ದಿವಸ ಕಾಲುಬಾಯಿ ಜ್ವರಕ್ಕೆ ಕಾರಣ ಮತ್ತೆ ಅದಕ್ಕೆ ಚಿಕಿತ್ಸೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣಂತೆ. ಈ ಪಶುಗಳಿಗೆ ಬರುವಂತಹ ಪ್ರಮುಖವಾದ ರೋಗಗಳಲ್ಲಿ ಇದು ಒಂದು ಸಹ. ಹೈನು ರಾಸುಗಳಿಗಾದ್ರೆ ಹಾಲು ಕಡಿಮೆ ಆಗುತ್ತೆ, ಬೇಸಾಯಕ್ಕೆ ನಾವು ಉಪಯೋಗಿಸುವಂತಹ ಎತ್ತುಗಳಿಗಾದ್ರೆ ನಿಶಕ್ತಿ ಆಗುತ್ತೆ, ಬೇಸಾಯ ಮಾಡ್ಲಿಕ್ಕಾಗಲ್ಲ. ಈ ತರದ ಹಲವಾರು ಸಮಸ್ಯೆಗಳು ಕಾಡುತ್ತೆ ಈ ಕಾಯಿಲೆಯಿಂದ. ಹಾಗಾಗಿ ಇದಕ್ಕೆ ಕಾರಣ ಏನು ಮತ್ತು ಇದಕ್ಕೆ ಚಿಕಿತ್ಸೆ ಏನು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣಂತೆ. ಬುಕ್ಕಾಂಬುದಿಯ ಪಶು ಚಿಕಿತ್ಸಾಲಯದ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನವೀನ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್. ಸರ್ ನಮಸ್ತೆ ಸರ್. ಡಾಕ್ಟರ್, ಈಗ ಪ್ರಮುಖವಾಗಿ ಕಾಲುಬಾಯಿ ಜ್ವರಕ್ಕೆ ಕಾರಣ ಏನು? ಪ್ರಮುಖವಾಗಿ ಕಾಲುಬಾಯಿ ಜ್ವರ ಬರುವಂತದ್ದು ವೈರಾಣುವಿಂದ, ಅಂದ್ರೆ ವೈರಸ್ ಅಂತ ಹೇಳ್ತೀವಿ, ಅದರಿಂದ ಬರುವಂತ ಕಾಯಿಲೆ ಅದು. ಬಹಳ ಅತಿ ಹೆಚ್ಚು ನಮ್ಮ ದೇಶದಲ್ಲಿ ಆಗ್ಬೋದು, ನಮ್ಮ ಜಾನುವಾರುಗಳಲ್ಲಿ ಕಾಡ್ತಾ ಇರುವಂತ ಕಾಯಿಲೆ ಅದು. ವೈರಾಣುವಿಂದ ಬರುವಂತದ್ದು ಮುಖ್ಯವಾಗಿ ದನಗಳಲ್ಲಿ ಇನಿಷಿಯಲ್ ಸ್ಟೇಜ್ ಅಲ್ಲಿ, ಅಂದ್ರೆ ಕಾಯಿಲೆ ಶುರುವಾದ ತಕ್ಷಣ ತುಂಬಾ ಜ್ವರ ಬರುವಂತದ್ದು. ಕಾಯಿಲೆ ಬಂದಂತ ರಾಸುಗಳು ಹಾಲು ಮತ್ತು ಅಥವಾ ಉತ್ಪಾದನೆ ಕಡಿಮೆ ಆಗುತ್ತದೆ, ಜೊಲ್ಲು ಸುರಿಸೋದಕ್ಕೆ ಶುರು ಆಗ್ತದೆ, ಬಾಯಿಗಳಲ್ಲೆಲ್ಲ ಹುಣ್ಣು ಬರ್ತದೆ, ಗೊರಸುಗಳಲ್ಲಿ ಗಾಯ ಆಗ್ತದೆ. ಇವತ್ತಿನ ರೈತರಲ್ಲಿ ಸಹಜವಾಗಿ ಎಲ್ಲರಿಗೂ ಡಾಕ್ಟರ್ ಆಗಿ ತಿಳಿಸ್ಬೇಕು ಅಂತಿಲ್ಲ, ಅವ್ರ ಅನುಭವದಲ್ಲೇ ಗೊತ್ತಾಗ್ಬಿಡುತ್ತೆ ಸರ್ ಕಾಲುಬಾಯಿ ಜ್ವರ ಅಂತೇಳಿ, ಆ ತರದ ಕಾಯಿಲೆ ಇರುವಂತದ್ದು. ಇದು ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಸಹಜವಾಗಿ ಗಾಳಿ ಮುಖಾಂತರ ಅಥವಾ ಬಳಸುವಂತ ಆಹಾರ ಪದಾರ್ಥ ಅದರಿಂದ ಹರಡುತ್ತೆ. ಹಾಗಾಗಿ ನಾವು ಹೆಚ್ಚಿದ ಚಿಕಿತ್ಸೆಗಿಂತ ಹೆಚ್ಚಾಗಿ ಇದು ಬರದೋ ರೀತಿಯಲ್ಲಿ ತಡೆಯೋದಕ್ಕೆ ಹೆಚ್ಚು ಕ್ರಮ ಕೈಗೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಅಂದ್ರೆ ಅದನ್ನ ಲಸಿಕೆಗಳ ಮುಖಾಂತರ ತಡೆಯೋದು ಬಹಳ ಮುಖ್ಯ. ಚಿಕಿತ್ಸೆ ಇದೆ, ಬಟ್ ಏನಂದ್ರೆ ಯಾವುದೇ ವೈರಾಣುಗಳಿಗೆ ನಾವು ಆ ನಿರ್ದಿಷ್ಟವಾದ ವೈರಾಣುಗೆ ಚಿಕಿತ್ಸೆ ಮಾಡೋದಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಆ ರೀತಿಯ ಔಷಧಿಗಳಿಲ್ಲ. ಅದರಿಂದ ಬರುವಂತಹ ಸೆಕೆಂಡರಿ ಎಫೆಕ್ಟ್ಸ್ ಅಂತೀವಿ, ಅಂದ್ರೆ ಆ ಒಂದು ವೈರಾಣುವಿನ ಕಾಯಿಲೆ ಬಂದ್ರೆ ಅದಕ್ಕೆ ಬೇರೆ ರೀತಿ ತೊಂದರೆಗಳಾಗುತ್ತೆ, ಅದನ್ನು ನಿಯಂತ್ರಣ ಮಾಡೋದಕ್ಕೆ ಅಷ್ಟೇ ನಮ್ಮಲ್ಲಿ ಚಿಕಿತ್ಸೆ ಇದೆ. ಪರ್ಟಿಕ್ಯುಲರ್ ವೈರಾಣುಗಳಿಗೆ ನಾವು ಚಿಕಿತ್ಸೆ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಏನ್ ಮಾಡ್ತೀವಿ ನಾವು ಅಂದ್ರೆ ಆ ಸಹಜವಾಗಿ ಆ ದನಗಳಲ್ಲೇ ಸಹ ಅದನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಬರುತ್ತೆ, ಕಾಯಿಲೆ ಶುರುವಾಗಿ ಒಂದು ವಾರದ ದಿನಗಳಲ್ಲಿ ಅದಕ್ಕೆ ಕಂಟ್ರೋಲಿಗೆ ಬರುತ್ತೆ. ಸೊ ಹಾಗಾಗಿ ಏನ್ ಮಾಡ್ತೀವಿ ನಾವು ಆ ಟೈಮಲ್ಲಿ ಅದಕ್ಕೆ ಏನು ಸೂಕ್ತ ರೀತಿಯಾದ ಆರೈಕೆ ಮಾಡೋದಕ್ಕೆ ಬೇಕಾದಂತ ಚಿಕಿತ್ಸೆಗಳನ್ನ ಕೊಡ್ತಾ ಹೋಗ್ತೀವಿ. ಅಂದ್ರೆ ಬಹಳ ಮುಖ್ಯವಾಗಿ ಅದಕ್ಕೆ ತುಂಬಾ ಬಾಯೆಲ್ಲ ಗಾಯ ಆಗಿರೋದ್ರಿಂದ ಅದಕ್ಕೆ ತುಂಬಾ ವಿಪರೀತ ನೋವು ಇರುತ್ತೆ. ಸೊ ಅದಕ್ಕೆ ನೋವು ನಿವಾರಕಗಳನ್ನ ಕೊಡ್ತೀವಿ, ಮತ್ತೆ ಹೆಚ್ಚು ಜ್ವರ ಬಂದಿರುತ್ತೆ ಆ ಜ್ವರ ಕಡಿಮೆ ಮಾಡೋದಕ್ಕೆ ಟ್ರೀಟ್ಮೆಂಟ್ ಅನ್ನು ಮಾಡ್ತೀವಿ. ಗಾಯಗಳಾಗಿರುತ್ತೆ, ಹುಣ್ಣುಗಳಾಗಿರುತ್ತೆ, ಸೊ ಅದಕ್ಕೆ ಬೇರೆ ರೀತಿ ಸಮಸ್ಯೆಗಳಾಗಬಾರದು ಅಂತ ಕೆಲವೊಂದು ಆಂಟಿಬಯೋಟಿಕ್ಗಳನ್ನ ಚಿಕಿತ್ಸೆಗೆ ಬಳಸ್ತೀವಿ. ಮತ್ತೆ ಅತಿ ಮೃದುವಾದ ಆಹಾರಗಳನ್ನ, ದ್ರವರೂಪದ ಆಹಾರಗಳನ್ನ ಹೆಚ್ಚು ಕುಡಿಯಿ ಅಂತ ಹೇಳಿ ನಾವು ಅಡ್ವೈಸ್ ಮಾಡ್ತೀವಿ ರೈತರಲ್ಲಿ. ಇನ್ನು ಡಾಕ್ಟ್ರೇ, ಈಗ ಹೆಸರೇ ಹೇಳ ಹಾಗೆ ಇದು ಕಾಲು ಬಾಯಿ ಜ್ವರ. ಜ್ವರ ಬಂದಾಗ ಬಾಯಲ್ಲೇನೋ ಜೊಲ್ ಸುರಿಸುತ್ತೆ ಮತ್ತೆ ಆಹಾರ ಸೇವನೆ ಮಾಡಲ್ಲ, ಇದೆಲ್ಲ ಪ್ರಾಥಮಿಕ ಲಕ್ಷಣಗಳು ಗೊತ್ತಾಗುತ್ತೆ. ಆದ್ರೆ ಇದು ಈಗ ಕಾಲಿಗೆ ಹಾಕೋದು ಹರಡುತ್ತೆ ಅಂತೇಳಿ, ಯಾಕೆ ಕಾಲಿನಲ್ಲೆಲ್ಲ ಗಾಯ ಆಗುತ್ತೆ? ಅದು ಹೆಸರೇ ಸೂಚಿಸಿದ ಹಾಗೆ ಕಾಲು ಬಾಯಿ ಜ್ವರ. ಅದ್ರದ್ದು ಮೇಯ್ನ್ ವೈರಾಣು ಅದು ನಮಗೆ ಕಾಣಿಸ್ಕೊಳ್ಳೋದು ಬಾಯಿನಲ್ಲಿ ಮತ್ತೆ ಕಾಲುಗಳಲ್ಲಿ. ಕಾಲುಗಳಲ್ಲೂ ಸಹ ವೈರಾಣು ಅಲ್ಲಿ ಹೆಚ್ಚು ಶೇಖರಣೆಗೊಂಡು ಅಲ್ಲಿ ಗಾಯಗಳನ್ನು ಮಾಡುತ್ತೆ. ಆ ನವೆ ಶುರುವಾಗುತ್ತೆ ಅಲ್ಲಿ ಅಲ್ಲಿ ಆ ಜಾಗದಲ್ಲಿ ಕಾಯಿಲೆಯ ಸ್ವರೂಪ ಕಂಡು ಅಲ್ಲಿ ಹುಳುಗಳಾಗುವಂಥದ್ದು, ಗೊರಸುಗಳಲ್ಲಿ ಹುಣ್ಣು ಆಗುವಂಥದ್ದು ಸಹಜವಾಗಿ ಕಾಣಿಸ್ಕೊಳುತ್ತೆ. ಹೌದು, ಸ್ವಾಭಾವಿಕವಾಗಿ ಈ ಕಾಲು ಬಾಯಿ ಜ್ವರ ಬಂದಾಗ ಜಾನುವಾರುಗಳು ಯಾವಾಗ ಬಾಯಲ್ಲಿ ಜೊಲ್ ಸುರಿಸಕ್ಕೆ ಪ್ರಾರಂಭವಾಗುತ್ತೆ, ಆ ನಂತರದ ದಿನಗಳಲ್ಲಿ ಕ್ರಮೇಣವಾಗಿ ನಾಲ್ಗೆಯಿಂದ ಗೊರಸುಗಳನ್ನ ನೆಕ್ಕದನ್ನ ನಾವು ಕಾಣ್ತೇವೆ, ಪುನಃ ಪುನಃ ನೆಕ್ಕುತ್ತೆ. ಬಹುಶಃ ತಾವ್ ಹೇಳದಂಗೆ ಅಲ್ಲಿ ನವೆ ಉಂಟಾಗೋದ್ರಿಂದ ಜೊತೆನಲ್ಲಿ ಅಲ್ಲಿ ಏನಾಗುತ್ತದೆ ಅಂದ್ರೆ ಈ ನವೆ ಉಂಟಾಗಿ ಅಲ್ಲಿ ನಮ್ಮಲ್ಲಿ ಏನಂದ್ರೆ ಗಾಯಗಳಾದಾಗ ಸಹಜವಾಗಿ ನಮ್ಮ ನೊಣಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಗಾಯಗಳು ನೊಣಗಳಾದಾಗ ಅಲ್ಲಿ ಆ ನೊಣ ಮೊಟ್ಟೆ ಇಡುತ್ತದೆ, ಆ ಮೊಟ್ಟೆ ಇಟ್ಟು ಅಲ್ಲಿ ಲಾರ್ವಾ ಆಗಿ ಕನ್ವರ್ಟ್ ಆಗ್ತದೆ. ಅದು ಕನ್ವರ್ಟ್ ಆದಾಗ ಆ ಅಲ್ಲಿ ಸೇರುವಂತಹ ಹುಳುಗಳು ಏನ್ ಮಾಡ್ತವೆ, ನವೆ ಉಂಟು ಮಾಡ್ತವೆ. ಸಹಜವಾಗಿ ಯಾವುದೇ ದನಗಳಾದ್ರೆ ಅಲ್ಲಿ ನೆಕ್ಕೋದಕ್ಕೆ ಮತ್ತೊಂದು ಶುರು ಮಾಡುತ್ತದೆ, ಆ ನವೆ ಇರ್ತದೆ ಮತ್ತೆ ಆ ಜಾಗಗಳಲ್ಲಿ ರಕ್ತ ಬರೋದಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಅವು ಏನು ಹುಳುಗಳು ಇರ್ತವೆ ಅವು ಕೊರೆದು ಒಳಗಡೆ ಹೋಗೋದಕ್ಕೆ ಲಾರ್ವಾ ಅಂತ ಏನ್ ಹೇಳ್ತೀವಿ, ಅವು ಒಳಗಡೆ ಹೋಗೋದಕ್ಕೆ ಶುರು ಮಾಡ್ತೇವೆ. ಸೊ ಆ ರಕ್ತ ಆಗುತ್ತೆ, ಆ ನವೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ದನಗಳು ಸಹಜವಾಗಿ ನೆಕ್ತವೆ. ಅದು ಬಹಳ ಮುಖ್ಯವಾಗಿ ಕಾಣುತ್ತದೆ. ಮತ್ತೆ ಜೊಲ್ ಸುರಿಸೋದು, ಮೇವನ್ನು ಬಿಡೋದು ಬಹಳ ಮುಖ್ಯವಾಗಿ ಕಾಲುಬಾಯಿ ಜ್ವರದಲ್ಲಿ. ಏನು ಅಂತಂದ್ರೆ ಒಂದು ರಾಸಿಗೆ ಒಂದು ಕಾಲುಬಾಯಿ ಜ್ವರ ಬಂದ್ರೆ ಅದು ಅದನ್ನ ಕುಕ್ಕಿಸಿಬಿಡುತ್ತದೆ ದನನ, ಅಂದ್ರೆ ಅದಕ್ಕೆ ನಿಶಕ್ತಿ ಮಾಡಿಬಿಡುತ್ತದೆ. ಕಾಯಿಲೆ ಬಂದು ವಾಸಿಯಾಗಿ ಹೋದ್ರೂ ಸಹ ಅದ್ರದ ಎಫೆಕ್ಟ್ಸು ಅದ್ರ ಪರಿಣಾಮಗಳು ಬಹಳ ದಿನಗಳ ಉಳ್ಕಂತವೆ ಆ ದನಗಳಲ್ಲಿ. ಹಾಗಾಗಿ ಹೆಚ್ಚು ನಾವು ರೈತರಲ್ಲಿ ಏನ್ ಹೇಳ್ತೀವಿ, ಅದು ಬಂದು ಟ್ರೀಟ್ಮೆಂಟ್ ಮಾಡಿ ವಾಸಿ ಮಾಡುವಂಥದ್ದು ಒಂದ್ ಕಡೆ ಆದ್ರೆ ಅದು ಬರ್ದಂಗೆ ಇರೋ ತಡೆಯೋದೇ ಹೆಚ್ಚು ಸೂಕ್ತ ಅಂತ. ಯಾಕಂದ್ರೆ ಒಂದ್ಸಲ ಬಂದು ಟ್ರೀಟ್ಮೆಂಟ್ ಮಾಡಿದ್ರೆ ಅರ್ಧ ಅದು ನಿಶಕ್ತಿ ಆಗೋಗ್ಬಿಡುತ್ತದ, ಅದ್ರ ಬದಲು ನಾವು ಅದನ್ನ ಪ್ರಥಮವಾಗಿ ತಡೆದು ಬಿಟ್ರೆ ಅದು ಹೆಚ್ಚು ನಮಗೆ ಲಾಭದಾಯಕ, ಎಲ್ಲದಕ್ಕೂ ಇವನ್ ಅದು ಹೆಚ್ಚು ಪರಿಣಾಮ ಬೀರುತ್ತದೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಈಗ ಡಾಕ್ಟರ್, ಈಗ ಕಾಲುಬಾಯಿ ಜ್ವರ ಬಂದ ಪ್ರಾರಂಭದಲ್ಲಿ ತಾವು ಹೇಳದಂಗೆ ಕೆಲವು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಬಾಯಲ್ಲಿ ಜೊಲ್ ಸುರಿಸೋದಿರ್ಬೋದು, ಇನ್ನಿತರ ಲಕ್ಷಣಗಳು, ಆಹಾರ ಬಿಡುವಂಥದ್ದು, ಅದ್ರ ಜೊತೆಗೆ ಈ ಗೊರಸುಗಳಲ್ಲಿ ಗಾಯ ಆದ ತಕ್ಷಣದಲ್ಲಿ ಈಗ ರೈತರು ಮುನ್ನೆಚ್ಚರಿಕೆ ಕ್ರಮ ತಗೋತಾರೆ, ಆ ತಕ್ಷಣದಲ್ಲಿ ಅಲ್ಲಿ ಹುಳು ಆಗದೆ ಇರೋ ಹಾಗೆ, ಗಾಯ ಜಾಸ್ತಿ ಆಗದೆ ಇರೋ ಹಾಗೆ ಪ್ರಥಮ ಚಿಕಿತ್ಸೆಯಾಗಿ ಏನ್ ಮಾಡ್ಕೊಳ್ಬಹುದು ಅಂತ, ಈಗ ತಾವ್ ತಮ್ಮ ಆಸ್ಪತ್ರೆಗೆ ಬರೋದಕ್ಕೆ ಮುಂಚೆನೆ ತಾವೇನ್ ಮಾಡ್ಕೊಳ್ಬಹುದು? ಖಂಡಿತವಾಗಿ. ಏನಂತ ಹೇಳಿದ್ರೆ ಒಂದ್ಸಲ ಕಾಲುಬಾಯಿ ಜ್ವರ ಬಂದಾಗಿ ನಾನು ಮುಂಚೆನೆ ಹೇಳಿದ ಹಾಗೆ ಅಲ್ಲಿ ಹುಳುಗಳಾಗುತ್ತೆ, ಗೊರಸುಗಳಲ್ಲಿ ಗಾಯಗಳಾಗುತ್ತೆ ಅದು ಹೇಳಿದ್ನಲ್ಲ, ಪ್ರಪ್ರಥಮವಾಗಿ ರೈತರಲ್ಲಿ ಅದು ಕಾಲುಬಾಯಿ ಜ್ವರ ಅಂತ ಅನಿಸಿದ್ರೆ ಬಹಳ ಮುಖ್ಯವಾಗಿ ಅಲ್ಲಿ ವೈರಾಣುಗಳು ಏನಿರ್ತಾವ ಆ ಜಾಗದಲ್ಲಿ, ನಾನು ಹೇಳಿದಾಗ ಬಾಯಿ ಮತ್ತು ಗೊರಸುಗಳ ವೈರಾಣು ಇರ್ತಾವ ಅವನ್ನ ಕಡಿಮೆ ಮಾಡಬೇಕು, ಪ್ರಮಾಣನ ಕಡಿಮೆ ಮಾಡಬೇಕು. ಬಹಳ ಮುಖ್ಯವಾಗಿ ಏನ್ ಮಾಡಬಹುದು ಅಂದ್ರೆ ರೈತರಲ್ಲಿ ಅದನ್ನ ಕಡಿಮೆ ಮಾಡೋದಕ್ಕೆ ಎಲ್ಲಾರ ಮನೆಗಳಲ್ಲೂ ಅಡಿಗೆ ಸೋಡಾ ಸಿಗ್ತದೆ, ಅದನ್ನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಪ್ರಮಾಣದ ಒಂದು ಒಂದು ಚಿಟಿಕೆ ವಸ್ತುನ ಒಂದು ಒಂದು ಒಂದು ಬಕೆಟ್ ಅಲ್ಲಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಆ ಬಾಯಿನ ವಾಶ್ ಮಾಡೋದು ಮತ್ತೆ ಗೊರಸುಗಳನ್ನ ವಾಶ್ ಮಾಡೋದು ವೆರಿ ಇಂಪಾರ್ಟೆಂಟ್. ಸೊ ಅದರಿಂದ ಏನ್ ಮಾಡ್ತೀವಿ ನಾವು ಅಲ್ಲಿರುವಂತಹ ವೈರಸ್ ಲೋಡ್ ಅಂತೀವಿ ಆ ವೈರಾಣುಗಳನ್ನ ಕಡಿಮೆ ಮಾಡ್ತೀವಿ. ಎರಡನೇದು ವೆರಿ ಇಂಪಾರ್ಟೆಂಟ್ ಆಗಿ ಮಾಡಬೇಕಾಗಿರುವಂತದ್ದು ಏನಂದ್ರೆ, ನಾನು ಹೇಳಿದ ಹಾಗೆ ಆ ಗಾಯ ಆದಂತ ಜಾಗಗಳಲ್ಲಿ ನೊಣ ಕೂರುತ್ತೆ, ನೊಣ ಮೊಟ್ಟೆ ಇಡುತ್ತೆ, ಅದು ಲಾರ್ವೆ ಆಗುತ್ತೆ ಅಂತ. ಸೊ ಆ ನೊಣ ಕೂರೋದನ್ನ ಅವಾಯ್ಡ್ ಮಾಡೋದು ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ನಾವು ಬಹಳ ಮುಖ್ಯವಾಗಿ ಏನಂದ್ರೆ ಆ ನೊಣನ ಅಲ್ಲಿ ಕೂರದೇ ಇರೋದಕ್ಕೆ ಏನ್ ಮಾಡಬಹುದು ಅಂದ್ರೆ, ನಮ್ಮ ನಮ್ಮ ಚಿಕಿತ್ಸಾಲಯಗಳಲ್ಲಿ ಹೆಚ್ಚು ಲಭ್ಯ ಇರುವಂತದ್ದು ಬೇವಿನೆಣ್ಣೆ, ಬೇವಿನೆಣ್ಣೆ ಮತ್ತೆ ರೈತರ ಮನೆ ಮಗಳಲ್ಲೂ ಲಭ್ಯ ಇರುವಂತ ಆ ಬೇವಿನೆಣ್ಣೆಯನ್ನ ಆ ಜಾಗಕ್ಕೆ ಹಾಕೋದ್ರಿಂದ ಏನಾಗ್ತದೆ, ಅಲ್ಲಿ ನೊಣಗಳು ಕೂರೋದಕ್ಕೆ ಅವಕಾಶ ಇರುವುದಿಲ್ಲ. ಸೊ ನೊಣಗಳು ಕೂರಲಿಲ್ಲ ಅಂತಂದ್ರೆ ಮೊಟ್ಟೆ ಇಡೋದಿಲ್ಲ, ಹುಳಗಳಾಗೋದಿಲ್ಲ. ಅದು ಅದು ಒಂದು ಬಹಳ ಮುಖ್ಯವಾಗಿಂತದ್ದು. ಅದು ಮಾಡಿದ್ರೆ ಅರ್ಧ ಸಮಸ್ಯೆಗಳು ಕಡಿಮೆ ಆಗ್ತದೆ. ಕೆಲವು ರೈತರು ಏನ್ ಮಾಡ್ತಾರೆ ಅಂತಂದ್ರೆ, ಹುಳು ಸಾಯಲಿ ಅಂತ ಹೇಳ್ಬಿಟ್ಟು ಕೆಲವೊಂದು ವಿಷ ಪದಾರ್ಥಗಳನ್ನ ಹಾಕಿ ಕಟ್ಟೋದನ್ನ ನೋಡ್ತೀವಿ. ಕಟ್ಟದಾಗ್ಲೂ ಸಹ ಅದನ್ನ ಜಾನುವಾರುಗಳು ನೆಕ್ಕದಾಗ ಅದರ ಅಡ್ಡ ಪರಿಣಾಮಗಳು ಜಾನುವಾರುಗಳಿಗಾಗುವಂತ ಸಾಧ್ಯತೆಗಳು ಇರುತ್ತೆ ಅಲ್ವಾ ಡಾಕ್ಟರ್? ಖಂಡಿತ, ಖಂಡಿತವಾಗಿಯೂ ಇದೆ. ಬಹಳಷ್ಟು ಪ್ರಾಕ್ಟೀಸ್ ಗಳನ್ನ ರೈತರುಗಳು ಮಾಡ್ತಾರೆ. ನಮ್ಮ ಹಾಸ್ಪಿಟಲ್ ಬಂದಾಗಲೂ ಸಹ ನಾವು ಅಡ್ವೈಸ್ ಮಾಡ್ತೀವಿ, ಎಷ್ಟೋ ಜನ ಸೀಮೆಣ್ಣೆ ಸುರಿಯುವಂತ ಉದಾಹರಣೆಗಳೆಲ್ಲ ಕೇಳಿದ್ವಿ. ಸೀಮೆಣ್ಣೆ ಸುರಿಯೋದ್ರಿಂದ ಏನಾಗ್ತದೆ ಅಂದ್ರೆ, ನಿಮ್ಗೆ ಹೆಚ್ಚು ಸಮಸ್ಯೆ ಜಾಸ್ತಿ ಮಾಡ್ಕೊಂತ ಇದ್ರೆ ಹೊರತು ನೀವು ಕಡಿಮೆ ಆಗೋದಿಲ್ಲ. ಯಾಕಂದ್ರೆ ಆ ಭಾಗದಲ್ಲಿ ಆ ಗಾಯಕಷ್ಟೇ ಅಲ್ಲ ಹುಳುಕಷ್ಟೇ ಅಲ್ಲ, ಆ ಜಾಗದ ಇಡೀ ಚರ್ಮವನ್ನು ಅದು ನಾಶ ಮಾಡ್ತದೆ. ನಾಶ ಮಾಡೋದ್ರಿಂದ ಅದಕ್ಕೆ ಇನ್ನೂ ಜಾಸ್ತಿ ಆಗುತ್ತೆ. ಮತ್ತೆ ತಾವೇ ಹೇಳಿದ ಹಾಗೆ ಅದನ್ನ ಸೀಮೆಣ್ಣೆ ಹಾಕಿ ನೆಕ್ಕಿದ್ರೆ ಅದು ಒಳಗಡೆ ಹೋಗಿ ಇದಾಗುವಂತದ್ದು ಇರುತ್ತದೆ. ಇವನ್ ನುಸಿ ಗುಳಿಗೆನೂ ಸಹ ಬಳಸ್ತಾರೆ, ಅದು ಸಹ ಒಂದು ಕಾಸ್ಟಿಕ್ ಎಫೆಕ್ಟ್, ತುಂಬಾ ಹೆಚ್ಚು ಬಳಸೋದು ಅದು ಸೂಕ್ತ ಅಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಸರಿ ಡಾಕ್ಟರ್, ಈಗ ಇಷ್ಟೆಲ್ಲ ಸಮಸ್ಯೆಗಳು ಕೊಡುವಂತಹ ಈ ಕಾಲುಬಾಯಿ ಜ್ವರಕ್ಕೆ ತಾವು ಹೇಳದಂಗೆ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆಗಳನ್ನ ತಗೊಳ್ಳೋದು ಒಳ್ಳೇದು. ಏನ್ ಮಾಡಬೇಕು ಡಾಕ್ಟರ್? ಮೊದಲನೇದಾಗಿ ವೈರಾಣುವನ್ನ ನಾವು ನಿಯಂತ್ರಣದಲ್ಲಿ ಇಡಬೇಕು, ಕೊಟ್ಟಿಗೆ ಸ್ವಚ್ಛತೆ ಇಡಬೇಕು, ಆ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ. ಖಂಡಿತವಾಗಿ. ಯಾಕೆ ನಾನು ಮೊದಲನೇದಾಗಿ ಹೇಳಿದಾಗೆ ಒಂದು ಕಾಯಿಲೆ ಬಂದಾಗ ನಾನು ಕಂಟ್ರೋಲ್ ಮಾಡುವಂಥದ್ದು ಅಥವಾ ತಡೆಯೋದು ಬಹಳ ಮುಖ್ಯ, ಕಾಯಿಲೆ ಬಂದು ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಅಂತ ಹೇಳಿದೆ. ಈಗ ಯಾವುದೋ ಒಂದು ರಾಸುಗಳಲ್ಲಿ ನಿಮ್ಮಲ್ಲಿ ಆ ಕಾಯಿಲೆ ಕಾಣಿಸ್ಕೊಂತು ಅಂತ ಅಂದ್ರೆ ಬಹಳ ಮುಖ್ಯವಾಗಿ ಏನ್ ಮಾಡಬೇಕು ಅಂದ್ರೆ ಆ ರಾಸುವನ್ನ ಬೇರೆ ರಾಸುಗಳಿಗಿಂತ ಬೇರ್ಪಡಿಸಿ ಕಟ್ಟುವಂಥದ್ದು ಬಹಳ ಬಹಳ ಮುಖ್ಯ. ಯಾಕೆಂದ್ರೆ ಇದು ಬಹಳ ಸಿಂಪಲ್ ಆಗಿ ಹರಡುವಂತ ರೋಗ, ಹಾಗಾಗಿ ಆ ರಾಸನ್ನ ಸಪರೇಟ್ ಮಾಡಿ ಬೇರೆ ಕಡೆ ಕಟ್ಟಬೇಕು. ಬೇರೆ ರಾಸುಗಳಿಗೆ ಇದರಿಂದ ತಗೊಳ್ಳೋ ರೀತಿಯಲ್ಲಿ ಅವಾಯ್ಡ್ ಮಾಡೋದಕ್ಕೆ. ಮತ್ತೆ ಇನ್ನೊಂದು ಬಹಳ ಸೂಕ್ಷ್ಮವಾಗಿ ಏನಂದ್ರೆ ಅದನ್ನ ಬೇರೆ ಕಡೆ ಕಟ್ಟಿದ್ಮೇಲೆ ಅದಕ್ಕೆ ಅಷ್ಟೇ ಆರೈಕೆ ಮಾಡಬೇಕು, ಅದು ಗುಣಮುಖ ಆಗೋವರೆಗೂ ಸಹ ಅದು ಬೇರೆ ರಾಸುಗಳ ಜೊತೆ ಬೆರೆಯೋದಕ್ಕೆ ಬಿಡಬಾರದು. ಮತ್ತೆ ಆ ರಾಸುಗಳಿಗೆ ಆರೈಕೆ ಮತ್ತೊಂದು ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಅದೇ ರೀತಿಯಲ್ಲಿ ಕೊಟ್ಟಿಗೆಯನ್ನು ಸ್ವಚ್ಛವಾಗಿ ಇಟ್ಕೊಳೋದು, ಯಾವ ಭಾಗದಲ್ಲಿ ಅದನ್ನ ಆ ರಾಸು ಕಟ್ಟಿರ್ತಾರೋ, ಯಾವ ಭಾಗದಲ್ಲಿ ಮೇವು ತಿಂದಿರುತ್ತೋ ಆ ಮೇವನ್ನ ಬೇರೆ ರಾಸುಗಳಿಗೆ ಹಾಕೋದನ್ನ ಅವಾಯ್ಡ್ ಮಾಡಬೇಕು. ಮತ್ತೆ ಅದು ಕಟ್ಟಿದಂತ ಜಾಗದಲ್ಲಿ ನಾನು ಹೇಳಿದಾಗ ನಮ್ಮ ಹಾಸ್ಪಿಟಲ್ಗಳಲ್ಲಿ ಪೊಟಾಷಿಯಂ ಪರ್ಮಾಂಗನೇಟ್ ಅಂತ ಹೇಳಿ ಸಿಗುತ್ತೆ, ಆ ಪೊಟಾಷಿಯಂ ಪರ್ಮಾಂಗನೇಟ್ ಅನ್ನ ಆ ಭಾಗದಲ್ಲಿ ಸಿಂಪಡಿಸಿದ್ರೆ ಅಲ್ಲಿರುವಂತಹ ವೈರಾಣುಗಳನ್ನ ನಾಶ ಮಾಡಬಹುದು, ಅದು ಬೇರೆ ಪ್ರಾಣಿಗಳಿಗೆ ತಗುಲುವುದನ್ನ ತಡೆಯಬಹುದು. ಇದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳು. ಇದು ವೈರಸ್ ಇಂದ ಬರುವಂತ ಕಾಯಿಲೆ ಆದ್ರಿಂದ ಇದು ತೀವ್ರವಾಗಿ ಎಲ್ಲಾ ಹಸುಗಳಿಗೂ ತಕ್ಷಣದಲ್ಲೇ ಉಲ್ಬಣಗೊಳ್ಳೋ ರೀತಿಯಲ್ಲಿ ಅದು ಹರಡೋದ್ರಿಂದ ಆದಷ್ಟು ಬೇಗ ಅಕ್ಕಪಕ್ಕದ ಕೊಟ್ಟಿಗೆನಲ್ಲೆಲ್ಲಾರು ಕಂಡ್ರೆ ನೀವು ತಕ್ಷಣವಾಗಿ ಮುನ್ನೆಚ್ಚರಿಕೆ ನಿಮ್ ಕೊಟ್ಟಿಗೆನಲ್ಲೂ ತಗೊಳ್ಳೋದು ಬಹಳ ಒಳ್ಳೇದು ಅಂತ ಹೇಳಿ ಡಾಕ್ಟ್ರೆ. ಇನ್ ಇದ್ರ ಜೊತೆಗೆ ಈ ಆಹಾರ ಕ್ರಮಗಳಲ್ಲೂ ಸಹ ನಾವು ಪಶುಗಳಿಗೆ ಕೊಡುವಂತದ್ರಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾ? ಹೇಗೆ? ಖಂಡಿತ ಖಂಡಿತವಾಗ್ಲಿ. ಯಾಕೆಂತ ಹೇಳಿದ್ರೆ ನಾನು ಮೊದಲೇ ಹೇಳಿದಾಗ ಕಾಲು ಬಾಯಿ ಜ್ವರದಲ್ಲಿ ಬಾಯಿಗೆ ಹೆಚ್ಚು ತೊಂದರೆ ಆಗಿರ್ತದೆ, ಹುಣ್ಣುಗಳಾಗಿರುತ್ತದೆ. ಸೊ ಸಹಜವಾಗಿ ಹುಣ್ಣು ಆದ್ರೆ ಯಾವುದೇ ಪ್ರಾಣಿಗಳು ಗಟ್ಟಿ ಪದಾರ್ಥಗಳನ್ನ ಸೇವಿಸೋದಕ್ಕೆ ಸಾಧ್ಯ ಇರುವುದಿಲ್ಲ. ಸೊ ಆ ಟೈಮಲ್ಲಿ ನಾವು ಹೆಚ್ಚು, ನಾನು ಮುಂಚೆ ಹೇಳಿದ ದ್ರವ ರೂಪದ ಆಹಾರಗಳನ್ನ, ಆ ಅಫೆಕ್ಟ್ ಆದಂತ ಆ ಕಾಯಿಲೆಯಿಂದ ಬಂದಿರುವಂತಹ ರಾಸು ಸಹಜವಾಗಿ ಗಂಜಿ ಕೊಡೋದಕ್ಕೆ ಹೇಳ್ತಾರೆ, ಇಲ್ಲ ರಾಗಿ ಅಂಬ್ಲಿ ಕೊಡೋದಕ್ಕೆ ಹೇಳ್ತಾರೆ. ಮತ್ತೆ ಹಸಿ ಹುಲ್ಲನ್ನ ಸ್ವಲ್ಪ ಪ್ರಮಾಣದ ಅಂದ್ರೆ ತುಂಬಾ ಎಳೆ ಇರುವಂತಹ ಹಸಿ ಹುಲ್ಲುಗಳನ್ನ ಕೊಟ್ಟರೆ ಅದನ್ನ ಅಟ್ಲೀಸ್ಟ್ ತಿನ್ನೋದಕ್ಕೆ ಸಾಧ್ಯ ಆಗ್ತದೆ. ಆ ತರದ್ದು ಅದ್ರ ಬದಲು ತುಂಬಾ ಗಟ್ಟಿ ಇರುವಂತಹ ಸಪ್ಪೆ ಆಗ್ಬೋದು, ಒಣಹುಲ್ಲು ಹೆಚ್ಚು ಕೊಡೋದ್ರ ಬದಲು ಈ ತರದ ಆಹಾರಗಳನ್ನ ಕೊಟ್ರೆ ಸಹಜವಾಗಿ ಅದು 4-5 ದಿನಗಳ ಮಟ್ಟಿಗೆ ಆ ಕಾಯಿಲೆನ ಕಂಟ್ರೋಲಿಗೆ ಹತೋಟಿಗೆ ಬರೋವರೆಗೂ ಸಹ ದನಗಳಿಗೆ ಮೆದುವಾದಂತದ್ದು ಮೆತ್ತನೆ ಆಹಾರವನ್ನು ಕೊಡುವುದು ಸೂಕ್ತ ಅಂತ. ಡಾಕ್ಟ್ರೆ, ಒಂದು ಕಂಡು ಬಂದಿದ್ದೇನಂತೇಳಂತಂದ್ರೆ ಇದು ಇತ್ತೀಚೆಗೆ ಕಂಡು ಬಂದಂತಹ ಕಾಯಿಲೆ ಏನಲ್ಲ, ಇದು ಬಹಳ ಅನಾದಿ ಕಾಲದಿಂದಲೂ ಇದೆ. ಆದ್ರೆ ಸರ್ಕಾರ ಇದನ್ನ ಸಂಪೂರ್ಣ ನಿಯಂತ್ರಣ ಮಾಡಲಿಕ್ಕೆ ಏನಾರೋ ಕ್ರಮಗಳನ್ನು ಕೈಗೊಂಡಿದೆಯಾ ಹೇಗೆ? ಖಂಡಿತವಾಗ್ಲಿ ಖಂಡಿತವಾಗ್ಲಿ. ಮುಂಚೆ ಏನಾಗ್ತಾ ಇತ್ತು ಅಂದ್ರೆ ಇದು ತಾವೇ ಹೇಳಿದಂಗೆ ಬಹಳ ಹಳೆ ಕಾಯಿಲೆ, ರೈತರಿಗೆ ಇದ್ರ ಬಗ್ಗೆ ನಮಗಿಂತ ಹೆಚ್ಚು ಅರಿವಿದೆ. ಪ್ರತಿ ಬಾರಿ ಬೇಸಿಗೆ ಬಂತು ಅಂದ್ರೆ ಅವರೇ ಹೇಳ್ಬಿಡ್ತಾರೆ, ಸರ್ ಬೇಸಿಗೆನಲ್ಲಿ ಕಾಯಿಲೆ ಬಾಯಿ ಜ್ವರ ಬರುತ್ತೆ ಸರ್, ಫಿಕ್ಸ್ ಸರ್ ಅಂತ ಆ ತರದ ವಾತಾವರಣ ಇತ್ತು. ಬಟ್ ಈಗ ಸರ್ಕಾರ ಇದನ್ನು ಮನಗಂಡು ನಾನು ಮುಂಚೆನೆ ಹೇಳಿದಾಗ ಈ ಕಾಯಿಲೆ ಬಂದ್ರೆ ಆರ್ಥಿಕ ನಷ್ಟ ಹೆಚ್ಚಾಗುತ್ತೆ. ಯಾಕಂದ್ರೆ ಒಂದ್ಸಲ ರಾಸು ಕಾಯಿಲೆ ಬಂದು ವಾಸಿ ಆಗ್ಬಹುದು, ಬಟ್ ಅದರ ಎಫೆಕ್ಟ್ ತುಂಬಾ ದಿನ ಉಳಿಯುತ್ತದೆ. ಹಾಗಾಗಿ ಇದಕ್ಕೆ ಸರ್ಕಾರ ಏನ್ ಮಾಡ್ತು ಅಂತ ಹೇಳಿದ್ರೆ ಇದನ್ನ ಎಲ್ಲ ನಿಯಂತ್ರಣ ಮಾಡಲೇಬೇಕು, ನಮ್ಮ ದೇಶದಿಂದಲೇ ಈ ಕಾಯಿಲೆಯನ್ನು ಓಡಿಸಬೇಕು ಅಂತ ಹೇಳಿ ಒಂದು ಒಂದು ರಾಷ್ಟ್ರೀಯ ಯೋಜನೆಯನ್ನು ರೂಪಿಸ್ತು. ಅದಕ್ಕೆ ನಾವು FMDCP ಅಂತ ಹೇಳ್ತೀವಿ, FMD ಕಂಟ್ರೋಲ್ ಪ್ರೋಗ್ರಾಮ್ ಅಂತ. ಇದು ರಾಷ್ಟ್ರೀಯ ಯೋಜನೆ ಅಂದ್ರೆ ಇದಕ್ಕೆ ಒಂದೇ ಸಾಧ್ಯತೆ ಇರೋದು ಕಂಟ್ರೋಲ್ ಮಾಡೋದಕ್ಕೆ, ವ್ಯಾಕ್ಸಿನೇಷನ್, ಲಸಿಕೆ ಹಾಕ್ಸೋದು. ಲಸಿಕೆ ಹಾಕ್ಸೋದ್ರಿಂದ ಇದನ್ನು ಕಂಟ್ರೋಲ್ ಮಾಡಬಹುದು ಅನ್ನೋ ಒಂದು ಯೋಜನೆಗೆ ಬಂದು ಪ್ರತಿ ವರ್ಷಕ್ಕೆ 2 ಬಾರಿ ಈ ಲಸಿಕೆ ಹಾಕುವಂತಹ ಕಾರ್ಯಕ್ರಮವನ್ನು ರೂಪಿಸಿದೆ. 6 ತಿಂಗಳು ಗ್ಯಾಪ್ ನಲ್ಲಿ 2 ಬಾರಿ ನಾವು ಲಸಿಕೆಗಳನ್ನ ಹಾಕ್ತಿವಿ. ಅದು ಬಹಳ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಮತ್ತೆ ಇದನ್ನ ಈ ಕಾಯಿಲೆಯನ್ನು ತಡೆಗಟ್ಟೋದಕ್ಕೆ ಹೆಚ್ಚು ಅನುಕೂಲಕರವಾಗಿ ಆಗುತ್ತದೆ. ಯಾವ ಎಷ್ಟು ಎಫೆಕ್ಟಿವ್ ಆಗಿ ಈ ಕಾಯಿಲೆನ ಈ ಲಸಿಕೆನ ರೂಪಿಸ್ತಾ ಇದೆ ಸರ್ಕಾರ ಅಂತ ಹೇಳಿದ್ರೆ, ರೈತರುಗಳಿಗೆ ತೊಂದರೆ ಆಗಬಾರದು ಮತ್ತೆ ಅವರು ಆ ನಮ್ಮ ಚಿಕಿತ್ಸಾಲಯಗಳ ತಂದು ಲಸಿಕೆ ಹಾಕಿಸ್ಕೊಳ್ಳೋದ್ರ ಬದಲು ನಾವೇ ಅವರ ಮನೆ ಬಾಗಿಲುಗಳಿಗೆ ಹೋಗಿ ಲಸಿಕೆ ಹಾಕುವಂತ ಯೋಜನೆಯನ್ನ ಇದು ರೂಪಿಸಿದೆ. ನೀವೇ ರೈತರ ಮನೆ ಬಾಗಿಲಿಗೆ ಹೋಗಿ ಲಸಿಕೆಯನ್ನ ಹಾಕ್ತೀರಿ? ಖಂಡಿತವಾಗಿ. ಒಂದೆರಡು ರಾಸು ಇದ್ರು ಹೋಗ್ತೀರಾ? ಒಂದೆರಡು ರಾಸುಗಳಿದ್ದು ಇಲ್ಲ, 1 ಕಿಲೋಮೀಟರ್ ದೂರದಲ್ಲಿ 1 ರಾಸು ಇದೆ ಅಂದ್ರೂ ಸಹ ಅದು ಹೋಗಿ ಹಾಕುವಂತದ್ದು ನಮ್ಮ ಜವಾಬ್ದಾರಿ. ಖಂಡಿತವಾಗಿ ಅದನ್ನ ಮಾಡ್ತಾ ಇದೀವಿ, ಉಚಿತವಾಗಿ ಮಾಡ್ತಾ ಇದೀವಿ ಪ್ರತಿ ಮನೆಗಳಿಗೆ ಹೋಗಿ. ಒಂದ್ ರೀತಿ ಸಮರ ಸಾರು ಬಿಟ್ಟಿದ್ದೀರಿ ಹಾಗಾದ್ರೆ? ಖಂಡಿತವಾಗಿ ಇದೊಂಥರ ಸಮರ ರೀತಿಯಲ್ಲಿ ಸಾಕ್ತಾ ಇದೆ. ಬಟ್ ನಮಗೆ ಒಂದ್ ಏನಾಗ್ತಾ ಇದೆ, ನನ್ನ ಅನುಭವದಲ್ಲಿ ನಾನು ಕೆಲಸ ಮಾಡಿದಂತ ಅನುಭವದಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಾವೆಷ್ಟು ಸಮರ ಒಪ್ಪಿದಲ್ಲಿ ದಾಗ್ತಿದೆ ಅಷ್ಟೇ ಸಮರ ಒಪ್ಪಿದ್ರೆ ರೈತರಿಗೆ ಸಿಗಬೇಕು ಅನ್ನೋದು ನಮ್ಮ ಆಶಯ. ಯಾಕೆಂತ ಹೇಳಿದ್ರೆ ಇಬ್ರು ಕೈ ಜೋಡಿಸಿದ್ರೆ ಅಷ್ಟೇ ಅದನ್ನ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ. ಸೊ ಅದೆಲ್ಲೋ ಒಂದ್ ಕಡೆ ಆಗ್ತಾ ಇಲ್ವೇನೋ ಅಂತ ನಮಗೆ ಭಾವನೆ ಬರ್ತಾ ಇದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ರೈತರಲ್ಲೂ ಸಹ ಅರಿವು ಮೂಡಿಸ್ತಾ ಇದೆ, ಇರುವಂತಹ ಡಾಕ್ಟರ್ಗಳು ಸಹ ಶ್ರಮ ವಹಿಸ್ತಾ ಇರೋದ್ರಿಂದ ಸಫಲತೆಯನ್ನು ಕಾಣ್ತಾ ಇದೀವಿ. ಆ ಸ್ಥಳೀಯವಾಗಿ ಕೆಲಸ ಮಾಡುವಂತಹ ಡಾಕ್ಟರ್ಗಳು ಅಥವಾ ಸಿಬ್ಬಂದಿಗಳನ್ನು ಬಳಸ್ಕೊಂಡ್ರೆ ಅಲ್ಲಿ ಇರುವಂತಹ ಸಿಬ್ಬಂದಿ ಮತ್ತೆ ಡಾಕ್ಟರ್ಗಳಿಗೆ ಆ ಏರಿಯಾದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ದನಗಳಿದೆ, ಯಾರ್ಯಾರು ಇದೆ ಅನ್ನೋ ಒಂದು ಐಡಿಯಾ ಇರ್ತದೆ, ಅಂತವ್ರನ್ನ ಬಳಸ್ಕೊಂಡು ನಾವು ಲಸಿಕೆ ಹಾಕುವುದನ್ನು ಮಾಡ್ತಾ ಇದೀವಿ. ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ಆ ಇರುವಂತಹ ಇನ್ಸ್ಟಿಟ್ಯೂಷನ್ ಸಿಬ್ಬಂದಿಗಳಿಗೆ ಅಷ್ಟೇ ಅದನ್ನು ಸೀಮಿತ ಮಾಡ್ತಾ ಇಲ್ಲ, ಒಂದು ತಾಲೂಕಿನಲ್ಲಿ ಒಂದು ಒಂದು ಟೀಮ್ ಟೈಪ್ ಮಾಡಿಕೊಂಡು ಆ ಟೀಮ್ ಮುಖಾಂತರ ಲಸಿಕೆಗಳನ್ನ ಹಾಕುವುದು, ಒಂದೊಂದು ಹೋಬಳಿಗೆ ಒಂದೊಂದು ಲಸಿಕಾ ತಂಡವನ್ನು ಮಾಡಿ ಆ ತಂಡಗಳು ಪ್ರತಿ ಗ್ರಾಮಗಳಿಗೆ ಒಂದು ನಿಗದಿತ ದಿನದಲ್ಲಿ ಭೇಟಿ ಆಗಿ ಭೇಟಿ ನೀಡಿ ಆ ದಿನ ಲಸಿಕೆ ಹಾಕುವಂತ ಪ್ರೋಗ್ರಾಮ್ಗಳನ್ನ ಮಾಡ್ಕೊಂತದೆ. ಆ ಅಲ್ಲಿ ಕೆಲಸ ಮಾಡುವಂತಹ ಸ್ಥಳೀಯ ಪಶುವೈದ್ಯರನ್ನ ಸೇರಿಸಿಕೊಂಡು ಇಂಥ ದಿನಗಳ ನಿಗದಿ ಮಾಡಿ ಅಂಥ ದಿನಗಳಲ್ಲಿ ಆ ಊರುಗಳಲ್ಲಿ ಪ್ರಚಾರವನ್ನು ಕೊಟ್ಟು ಆ ಪ್ರಚಾರ ಕೊಟ್ಟು ಆ ಅಲ್ಲಿ ಲಸಿಕೆ ಹಾಕುವಂತ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಇಂಥ ಸಂದರ್ಭಗಳಲ್ಲಿ ಪ್ರತಿಯೊಬ್ಬ ರೈತರು ಸಹ ತಮ್ಮ ರಾಸುಗಳನ್ನ ಯಾವ ನಿಗದಿತ ಸ್ಥಳ ಏನಿದೆ ಅಲ್ಲಿಗೆ ತಗೊಂಡು ಹೋಗ್ಬಿಟ್ಟು ಆ ಲಸಿಕೆಯನ್ನ ಕೊಡಿಸೋದು ಬಹಳ ಒಳ್ಳೇದು. ಅಕಸ್ಮಾತ್ ನಿಮ್ಗೆ ಏನಾದ್ರು ಸ್ವಲ್ಪ ದೂರ ಆದ್ರೆ ಪಶು ಚಿಕಿತ್ಸಾಲಯ, ನೀವು ವೈದ್ಯಾಧಿಕಾರಿಗಳನ್ನ ಭೇಟಿ ಆದ್ರೆ ಅವರೇ ಬಂದು ನಿಮ್ಮ ಮನೆಗೆ ಬಂದು ರಾಸುಗಳಿಗೆ ಚಿಕಿತ್ಸೆಯನ್ನ ಮಾಡ್ತಾರೆ, ಲಸಿಕೆಯನ್ನ ಕೊಡ್ತಾರೆ. ಇದಕ್ಕೆ ಯಾವುದೇ ರೀತಿಯ ಹಿಂದೇಟನ್ನ ಹಾಕಬಾರ್ದು. ಅಕಸ್ಮಾತ್ ಎಲ್ಲಾ ಊರುಗಳಲ್ಲೂ ಸಹ ಲಸಿಕೆ ಹಾಕಿ ವೈದ್ಯಾಧಿಕಾರಿಗಳು ಎಲ್ಲೋ ಒಂದು ಊರಲ್ಲಿ ಒಂದು ಮನೆ ಬಿಟ್ಟು ಹೋಯ್ತು ಅಂತ ಹೇಳಂದ್ರೆ ಆ ಒಂದು ಮನೆಯಿಂದ ಬರುವಂತಹ ಕಾಯಿಲೆ, ಆ ರಾಸುಗಳಿಂದ ಬರುವಂತಹ ಕಾಯಿಲೆ ಇಡೀ ಪುನಃ ಮತ್ತೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಹಸುಗಳಿಗೆ ಹರಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ರೈತರು ಈ ಬಗ್ಗೆ ಸಾಕಷ್ಟು ಎಚ್ಚರಿಕೆಯನ್ನ ವಹಿಸಬೇಕು. ಮತ್ತೆ ರೈತರು ಏನ್ ಮಾಡ್ತಾರೆ ಅಂತ ಹೇಳಂದ್ರೆ, ಈಗ ದೊಡ್ಡ ಪ್ರಮಾಣದಲ್ಲಿ ಅತಿ ಹೆಚ್ಚು ಹಾಲು ಕೊಡುವಂತಹ ಹಸುಗಳ ಬಗ್ಗೆ ಜಾಸ್ತಿ ನಿಗಾ ತಗೋತಾರೆ. ಒಂದು ಎರಡು ಲೋಟ ಹಾಲು ಕೊಡುವಂತಹ ಹಸುಗಳ ಬಗ್ಗೆ ಅಯ್ಯೋ ಹೋಗುತ್ತೆ ಬಿಡು ಅನ್ನುವಂತ ನಿರ್ಲಕ್ಷ್ಯನೂ ಇರುತ್ತೆ. ಈ ರೀತಿಯ ಕೆಲವು ತಪ್ಪು ಕಲ್ಪನೆಗಳು ಇದೆ ಅಲ್ವಾ ಡಾಕ್ಟರ್ ರೈತರಲ್ಲಿ? ಖಂಡಿತವಾಗ್ಲು ಈ ರೀತಿ ಯಾವುದೇ ನಿರ್ಲಕ್ಷ್ಯಗಳನ್ನ ಮಾಡಬಾರ್ದು. ಅದು ಹೆಚ್ಚು ಹಾಲು ಕೊಡುವಂತಹ ರಾಸು ಇರ್ಬೋದು, ಇಲ್ಲ ಒಂದು ಸಣ್ಣ ಕರು ಇರಬಹುದು, ಅಥವಾ ಯಾವ್ದೋ ಒಂದು ನಾಟಿ ದನ ಇರ್ಬೋದು, ಎಲ್ಲದಕ್ಕೂ ಸಹ ಕಾಯಿಲೆ ಸಮಾನವಾಗಿ ಹರಡುವಂತ ಚಾನ್ಸಸ್ ಇದ್ದೇ ಇರುತ್ತದೆ. ಹಾಗಾಗಿ ಒಂದು ಮನೆಯಲ್ಲಿ ನಮ್ಮ ಯಾವ್ದೋ ಒಂದು ಲಸಿಕಾ ತಂಡ ವ್ಯಾಕ್ಸಿನ್ ಮಾಡೋದಕ್ಕೆ ಬಂದು ಅಂದ್ರೆ ಎಲ್ಲ ರಾಸುಗಳಿಗೂ ಸಹ ಮಾಡಿಸುವಂತ ಅಭ್ಯಾಸವನ್ನು ಬೆಳೆಸಬೇಕು. ಈವನ್ ಗರ್ಭಧರಿಸಿದ ರಾಸುಗಳಿಗೂ ಸಹ ಮಾಡುವುದರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕಂದ್ರೆ ಅದನ್ನು ನೀವು ಗರ್ಭಧರಿಸಿ ಎಷ್ಟೋ ಕಡೆ ರೈತರಲ್ಲಿ ಇದೆ, ಇಲ್ಲ ಸರ್ ಗರ್ಭಧರಿಸಿದಂತ ಮಾಡಿದಾಗ ಅಬಾರ್ಷನ್ ಆಗ್ಬೋದು ಅಂತದ್ದು, ಅದು ತಪ್ಪು ಕಲ್ಪನೆ. ಎಲ್ಲೂ ಆ ತರ ಅಬಾರ್ಷನ್ ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ. ಕಾಕತಾಳೀಯ ಅಂದ್ರೆ ಎಲ್ಲೋ ಒಂದ್ ಕಡೆ ಲಸಿಕೆ ಹಾಕಿರ್ಬೋದು, ಬೇರೆ ಒಂದೊಂದ್ ಕಾರಣಕ್ಕೆ ಅಬಾರ್ಷನ್ ಆಗಿರ್ಬೋದು, ಅದನ್ನ ಜೋಡಿಸಿ ರೈತರುಗಳು ಇಲ್ಲ ಸರ್ ಆಗಿದೆ ಅಂತ ಮಾಡುವಂತದ್ದು ಜಾಸ್ತಿ. ಅದನ್ನ ರೈತರುಗಳು ಬಿಡಬೇಕು. ಯಾಕೆಂತ ಹೇಳಿದ್ರೆ ಅದು ಯಾವ್ದೋ ಒಂದು ಗರ್ಭಧರಿಸಿದ ರಾಸು ಬಿಟ್ರಿ ಅಂತ ಹೇಳಿದ್ರೆ ನಾವು ಮತ್ತೆ 6 ತಿಂಗಳು ತನಕ ಲಸಿಕೆ ಮಾಡೋದಕ್ಕಾಗೋದಿಲ್ಲ. ಕುರು ಹಾಕಿದ ತಕ್ಷಣ ಇಮಿಡಿಯೇಟ್ ಕಾಯಿಲೆ ಬರುವಂತ ಚಾನ್ಸಸ್ ಇದೆ. ಹಾಗಾಗಿ ಅದನ್ನ ಅವಾಯ್ಡ್ ಮಾಡಬೇಕು. ಬಹಳ ಮುಖ್ಯವಾಗಿ ಇನ್ನೊಂದು ಏನಂದ್ರೆ ರೈತರಲ್ಲಿ ಇದೆ ಅಂತ ಹೇಳಿದ್ರೆ, ಯಾವುದೇ ಒಂದು ಲಸಿಕೆ ಹಾಕಿದಾಗ ಆ ಜಾಗದಲ್ಲಿ ತುಂಬಾ ಊತ ಬರ್ತದೆ, ಊತ ಬಂದು ಅದು ನೋವು ಆಗ್ತದೆ. ಆ ಪರ್ಟಿಕ್ಯುಲರ್ ಲಸಿಕೆ ಕೊಡಿಸಿದಂತ ಸಂದರ್ಭದಲ್ಲಿ ಒಂದು 3-4 ದಿನ ಹಾಲು ಉತ್ಪತ್ತಿ ಕಡಿಮೆ ಆಗ್ತದೆ, ದನ ಮೇವು ಬಿಡುತ್ತೆ. ಹಾಗಾಗಿ ಎಷ್ಟು ಜನ ನಿರಾಕರಿಸುವಂತವರು ಬಹಳಷ್ಟು ಜನರನ್ನು ನಾವು ನೋಡಿದ್ದೀವಿ. ಬಹಳ ಮುಖ್ಯವಾಗಿ ಮನಗಂಡಬೇಕಾದ ಒಂದು ಹೇಳಿದ್ರೆ, ಯಾವುದೇ ಒಂದು ಲಸಿಕೆಗಳನ್ನ ಹಾಕಿದಾಗ ಪ್ರಥಮ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ, ಅವು ಎಲ್ಲ ಪ್ರಾಣಿಗಳಲ್ಲೂ ಎಲ್ಲ ಇದರಲ್ಲೂ ಇದ್ದೇ ಇರ್ತವೆ. ಈ ಬಹಳ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಾವು ನಮ್ಮ ಮಕ್ಕಳುಗಳಿಗೆ ಲಸಿಕೆಗಳನ್ನ ಹಾಕಿಸ್ತೀವಿ, ಹೋಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಲಸಿಕೆ ಹಾಕಿಸ್ತೀವಿ. ಲಸಿಕೆ ಹಾಕಿದ ತಕ್ಷಣನೇ ಡಾಕ್ಟರ್ಗಳು ನಮ್ಗೆ ಒಂದು ಔಷಧಿನ ವರ್ಕ್ ಕೊಡ್ತಾರೆ, ಯಾಕೆ ಗೊತ್ತಾ, ಇದು ಲಸಿಕೆ ಹಾಕಿದೀವಿ ಇದಕ್ಕೆ ಜ್ವರ ಬರುತ್ತೆ ತಗೊಂಡೋಗ್ಬಿಡಿ ಹಾಕ್ಬಿಡಿ ಅನ್ನೋಂತ ಉದಾಹರಣೆ ಕೊಡ್ತಾರೆ. ಸೊ ಆ ಮನುಷ್ಯರಲ್ಲೂ ಸಹ ಅದು ಸಹಜ ಮಕ್ಕಳಲ್ಲೂ ಇದೆ. ಅಂದ್ರೆ ನೀವು ಲಸಿಕೆ ಹಾಕಿದ ನೆಕ್ಸ್ಟ್ ಡೇ ಜ್ವರ ಬರುತ್ತೆ ಅಂತ ಹೇಳಿ ಡಾಕ್ಟರ್ ಮೊದಲೇ ಒಂದು ಮೆಡಿಸಿನ್ ಕೊಟ್ಟು ಕಳಿಸ್ಬಿಡ್ತಾರೆ, ಹಾಕ್ಬಿಡಿ. ಸೊ ಆ ತರದ ಸಹಜ ರಿಯಾಕ್ಷನ್ ನಮ್ಮ ದನಗಳಲ್ಲೂ ಸಹ ಹಾಗೆ ಆಗ್ತದೆ. ಯಾವುದೇ ಒಂದು ಲಸಿಕೆ ಕೊಟ್ಟಾಗ ಆ ಲಸಿಕೆ ಕೆಲಸ ಮಾಡೋದಕ್ಕೆ ಒಂದು ಎರಡು ದಿನ ತಗೊಳ್ಳುತ್ತದೆ. ಆ ಟೈಮಲ್ಲಿ ಸ್ವಲ್ಪ ಜ್ವರ ಬರೋದಾಗ್ಬೋದು, ಊತ ಬರುವಂತದ್ದು ಆಗ್ಬೋದು, ಅದು ಸಹಜ ಪ್ರಕ್ರಿಯೆ. ಕೆಲವೊಂದು ರಾಸುಗಳಲ್ಲಾಗುತ್ತೆ, ಕೆಲವೊಂದು ರಾಸುಗಳಲ್ಲಾಗಲ್ಲ. ಆ ಸಹಜ ಪ್ರಕ್ರಿಯೆ 1-2 ದಿನ ಇರುತ್ತದೆ ಅಷ್ಟೇ. ಕೆಲವೊಂದು ಭಾಗಗಳಲ್ಲಿ ಊತ ಬರಬಹುದು, ಇಲ್ಲ ಒಂದು ನಾವು ಇಂಜೆಕ್ಷನ್ ಹಾಕೋ ಟೈಮಲ್ಲಿ ಕೆಲವು ದನಗಳು ಕೋಆಪರೇಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆ ಟೈಮಲ್ಲಿ ನಾವು ನೀಡಲು ಚುಚ್ಚಿದಂಥದ್ದು ಗಾಯ ಆಗಿರ್ಬೋದು. ಆ ಕಾರಣಗಳಿಂದ ಆಗುತ್ತದೆ ಹೊರತು ಆ ವ್ಯಾಕ್ಸಿನ್ ಮಾಡಿದ್ರಿಂದ ಅದು ಸಮಸ್ಯೆ ಮಾಡ್ತು ಅನ್ನೋ ಉದ್ದೇಶದಿಂದ ಆಗಲ್ಲ. ಅದು ತಾತ್ಕಾಲಿಕ ಇರ್ತದೆ, ಅದನ್ನ ನಾವು ಗಮನ ಹರಿಸ್ಕೊಂಡಿಲ್ಲ ಅದು ಸಮಸ್ಯೆ ಆಗುತ್ತೆ ಅಂತ ಹೇಳಿ ನೀವು ಬಿಟ್ರೆ, ಒಂದು ರಾಸು ಕಾಯಿಲೆ ಬಂದ್ರೆ ಅವಾಗ ಅನುಭವಿಸೋದಕ್ಕಿಂತ ಇದು ಹೆಚ್ಚು ಸೂಕ್ತ ಅಂತ ನಾನು ಭಾವಿಸ್ತೇನೆ. ಈಗ ರೈತರಲ್ಲಿ ಕೆಲವು ತಪ್ಪು ಕಲ್ಪನೆಗಳು ಇದೆ, ಲಸಿಕೆ ಹಾಕಿಸಿದ ಮೇಲೆ ಹಾಲು ಕರಿಬಹುದು ಬೇಡವೋ, ಅದನ್ನ ಡೈರಿ ಹಾಕಬಹುದು ಬೇಡವೋ? ಖಂಡಿತವಾಗಿ ಎಲ್ಲದನ್ನು ಮಾಡಬಹುದು, ಯಾವುದೇ ಯಾವ್ದು ಅದಕ್ಕೆ ನಿರ್ಬಂಧ ಇಲ್ಲ. ಅದು ನಾರ್ಮಲ್ ಪ್ರಕ್ರಿಯೆ ನಡೀತದೆ. ಯಾವುದೇ ಒಂದು ಲಸಿಕೆನ ಹಾಕಿದ ಮೇಲೆ ಅದು ಅದಕ್ಕೆ ಆ ಶಕ್ತಿ ಬೆಳೆಯೋದಕ್ಕೆ ಮಿನಿಮಮ್ ಒಂದು 15 ದಿನ ಬೇಕಾಗ್ತದೆ. ಆ ಪ್ರೋಸೆಸ್ ಅಲ್ಲಿ ಸ್ವಲ್ಪ ಹಾಲು ಉತ್ಪಾದನೆ ಕಡಿಮೆ ಆಗ್ಬೋದೇ ಹೊರತು ಆ ಹಾಲನ್ನು ಬಳಸೋ ಹಾಗೇನೆ ಇಲ್ಲ, ಅದನ್ನ ಡೈರಿಗೆ ಹಾಕುವಂತ ತಪ್ಪು ಕಲ್ಪನೆ. ಅದು ಯಾವ್ದನ್ನು ನಾವು ಹೇಳ್ತಾ ಇಲ್ಲ, ಸಹಜವಾಗಿ ಬಳಸಬಹುದು, ಸಹಜವಾಗಿ ಅದನ್ನ ಡೈರಿಗಳನ್ನ ಹಾಕ್ಬೋದು. ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ಬೋದು, ಕೆಲವು ರಾಸುಗಳಲ್ಲಿ ಕಡಿಮೆ ಆಗ್ಬೋದೇ ಹೊರತು ಎಲ್ಲಾ ರಾಸುಗಳಲ್ಲೂ ಅದಾಗಿಲ್ಲ. ಈ ಇದನ್ನ ಮಾಡೋದ್ರಿಂದ ಅಷ್ಟೇ ನಾವು ಕಾಯಿಲೆಯನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ. ಇನ್ನು ಬೇಸಾಯ ಹೊಡೆಯುವಂತ ಎತ್ತುಗಳಲ್ಲೂ ಸಹ ಈ ಸಮಸ್ಯೆ ಬಂದಾಗ ಈ ತರದ ಲಸಿಕೆಗಳನ್ನ ಕೊಡಿಸೋದ್ರಿಂದ ಎತ್ತುಗಳು ತುಂಬಾ ಬಡಕಲಾಗ್ಬಿಡ್ತವೆ, ಶಕ್ತಿ ಬರುದಿಲ್ಲ, ಹಾಗಾಗಿ ನಾವೇ ಏನಾರ ಮನೆಯೊಳಗೆ ಉಪಚಾರ ಮಾಡ್ಕೊಳ್ಳೋಣ ಅಂತ ಮನೋಭಾವನೂ ಇರುತ್ತೆ ಬಹಳಷ್ಟು ಜನ ರೈತರಿಗೆ. ಖಂಡಿತವಾಗ್ಲೂ ಇದೆ ಇದು, ಯಾಕಂದ್ರೆ ನಾವು ಫೀಲ್ಡ್ ಅಲ್ಲಿ ಕೆಲಸ ಮಾಡೋದ್ರಿಂದ ಇನ್ನೆಲ್ಲದನ್ನು ನೋಡಿದ್ದೇವೆ. ಎತ್ತುಗಳಿಗೆ ಎಷ್ಟೋ ಜನ, ತುಂಬಾ ಜನ ನಿರಾಕರಿಸುವವರು ಇದ್ದಾರೆ. ನಾವು ಹೆಚ್ಚು ಅಡ್ವೈಸ್ ಮಾಡೋದು ಹಸುಗಳಿಗಿಂತ ಹೆಚ್ಚಾಗಿ ಎತ್ತುಗಳಿಗೆ ಯಾಕೆ ಅಡ್ವೈಸ್ ಮಾಡ್ತೀವಿ ಅಂದ್ರೆ, ಎತ್ತುಗಳು ಮಾರಾಟ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವರ್ಗಾವಣೆ ಆಗುವಂತ ಜಾಸ್ತಿ ಇದೆ. ಹಾಗಾಗಿ ಅವುಗಳಿಗೆ ಹೆಚ್ಚು ಮಾಡಿಸಿಂತ ಅಡ್ವೈಸ್ ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದ್ರೆ ನಿಮ್ಮಲ್ಲಿ ಲಸಿಕೆ ಆಗಿಲ್ಲ ಅಂದ್ರೆ ಮುಂದೆ ಹೋಗುವಂತ ರೈತನಿಗೂ ಸಹ ಅದ್ರ ಬಗ್ಗೆ ಐಡಿಯಾ ಇರೋದಿಲ್ಲ, ಲಸಿಕೆ ಆಗಿದೆಯೋ ಇಲ್ವೋ ಅಂತ. ಅವ್ನು ತಗೊಂಡಂತವನಿಗೆ ಆ ಲಸಿಕೆ ಆ ಕಾಯಿಲೆ ಬಂದ್ರೆ ಅವನಿಗೆ ಅದ್ರ ನಷ್ಟ ಆಗುವಂತದ್ದು ಇರುತ್ತೆ, ಇಲ್ಲ ನೀವು ಬೇರೆ ಕಡೆಯಿಂದ ರಾಸುಗಳು ಅಂತಂದ್ರೆ ನಿಮಗೆ ನಷ್ಟ ಆಗುವಂತಿರುತ್ತೆ. ಹಾಗೆ ಎತ್ತುಗಳಿಗೂ ಸಹ ಹೆಚ್ಚಾಗಿ ಇದ್ರ ಲಸಿಕೆಗಳನ್ನ ಕೊಡಿಸೋದು ಸೂಕ್ತ. ನಾನೇ ಮೊದಲೇ ಹೇಳಿದಾಗೆ ಅದ್ರದ್ದು ರಿಯಾಕ್ಷನ್ಸ್ ಅನ್ನೋದು ಒಂದು ಎರಡು ದಿನಗಳ ಮಟ್ಟಿಗೆ ಇರಬಹುದು, ಕೆಲವೊಂದು ಊತ ಬರಬಹುದು, ಅದು ಎಲ್ಲ ಒಂದು ಎರಡು ದಿನದಲ್ಲಿ ಹೋಗುವಂತದ್ದು. ಹಾಗೆ ಅದಕ್ಕೆ ಹೆಚ್ಚು ಗಮನ ಕೊಡದಲ್ಲೇ ಎಲ್ಲಾ ರೈತರು ಲಸಿಕೆ ಹಾಕಿಸ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಕೂತೀನಿ. ಇನ್ನು ಜಾನುವಾರು ಸಂತೆಗಳೆಲ್ಲ ಆಗುತ್ತಲ್ಲ ಡಾಕ್ಟ್ರೆ, ಅಂತ ಸಂದರ್ಭಗಳಲ್ಲೂ ಇದು ಸಮಸ್ಯೆ ಬಂದ್ಬಿಟ್ಟು ಈಗ ತಾವ್ ಹೇಳದಂಗೆ ಬೇರೆ ಊರಿಂದೆಲ್ಲ ಹೊಡ್ಕೊಂಡ್ ಬಂದಿರ್ತಾರೆ, ಅಲ್ಲಿ ಈ ತರದ್ದೆಲ್ಲ ಹರಡುವಂತ ಸಾಧ್ಯತೆಗಳು ಇರುತ್ತಲ್ವಾ? ಖಂಡಿತವಾಗ್ಲೂ ಇದೆ. ಬಹಳ ಮುಖ್ಯವಾಗಿ ಏನಾಗ್ತಾ ಇದೆ, ನಮ್ಗೆ ಇಷ್ಟೆಲ್ಲ ನಾವು ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ರು ಸಹ ನಮ್ಗೆ ಇನ್ನೂ ಹತೋಟಿಗೆ ತರಕ ಆಗ್ತಾ ಇರೋದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ರೈತರು ನಮ್ಗೆ ಲಸಿಕೆ ಹಾಕೋದಕ್ಕೆ ಕೋಪರೇಟ್ ಮಾಡದಲ್ನೆ ಇರುವಂತದ್ದು ಒಂದು. ಎರಡನೇದು ಇನ್ನೊಂದು ಏನಾಗುತ್ತೆ, ನಮ್ಮಲ್ಲಿ ಕಾಯಿಲೆ ಬಂದಂತ ರಾಸುಗಳನ್ನ ಬೇರೆ ಅವರಿಗೆ ವರ್ಗಾವಣಿಸ್ಬಿಡೋದು ಅಥವಾ ಮಾರಿಬಿಡೋದು. ಇದರಿಂದ ಏನಾಗುತ್ತೆ, ಈಗ ಒಂದು ಕಾಯಿಲೆ ಬರೋದಿರುವಂತ ಒಂದು ರಾಸನ್ನ ನಾವು ಸಂತೆಗೆ ತಗೊಂಡು ಹೋದ್ ಅಂದ್ರೆ ಸಹಜವಾಗಿ ಅಲ್ಲಿರುವಂತಹ ನೂರಾರು ರಾಸುಗಳಿಗೆ ನಾವೇ ಅಪಾಯವನ್ನು ತಂದು ಹೊಡೆದಂತ ಚಾನ್ಸಸ್ಗಳು ಜಾಸ್ತಿ ಆಗಿದೆ. ಇದನ್ನು ಮನಗಂಡಂತ ರೈತರು ನಾನು ಮನವಿ ಮಾಡೋದೇನು ಅಂತ, ನಿಮ್ಮ ಯಾವ್ದಾದ್ರು ಒಂದು ಕಾಯಿಲೆ ಬಂದಿದ್ರೆ ಅದು ಅಟ್ಲೀಸ್ಟ್ ಅದು ವಾಸಿಯಾಗೋರ್ಗೂ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಇಲ್ಲವರು ನೀವೇ ಅದೊಂದು ಇನ್ನೊಂದು ರಾಸುಗಳಿಗೆ ಅಥವಾ ಇನ್ನೊಂದು ಊರಿಗೆ ಆ ಕಾಯಿಲೆಯನ್ನು ಹರಡುವಂತ ಸಾಧ್ಯತೆಗಳಿರೋದ್ರಿಂದ ವಾಸಿ ಮಾಡಿ ಆಮೇಲೆ ಅದಕ್ಕೆ ನಿಮಗೆ ಬೇಕಾದಂತ ನಿರ್ಧಾರ ತಗೋಬಹುದು. ಅಲ್ಲಿವರೆಗೂ ನಿಮ್ಮ ಮನೆಯಲ್ಲೇ ಇಟ್ಕೊಂಡು ಆ ಅಂತ ಸೂಕ್ಷ್ಮ ಜಾಗಗಳಲ್ಲಿ, ಎಸ್ಪೆಷಲಿ ಈಗ ಒಂದು ಕಡೆ ಯಾವುದು ಕಾಯಿಲೆ ಬಂದಿದೆ ಅಂದ್ರೆ ಒಂದು ಊರಲ್ಲಿ ಹೆಚ್ಚು ದನಗಳನ್ನ ಒಟ್ಟಿಗೆ ಮೇಯಿಸುವಂತ ಅಭ್ಯಾಸ ಇರುತ್ತೆ, ಅಂತ ಇದಕ್ಕೆ ಬಿಡುವಂತ ಅಭ್ಯಾಸವನ್ನು ಕಡಿಮೆ ಅದನ್ನ ಬೇರ್ಪಡಿಸಿ ಇಟ್ಟುಕೊಂಡ್ರೆ ಇರುವಂತ ಇನ್ನುಳಿದಂತ ರಾಸುಗಳಿಗೆ ಕಾಯಿಲೆಯನ್ನ ಹತೋಟಿ ತರುವಂತ ಸಾಧ್ಯತೆಗಳಿದೆ. ಡಾಕ್ಟರ್, ತಾವ್ ಹೇಳಿದ್ರೆ ವರ್ಷದಲ್ಲಿ ಎರಡು ಸರಿ ಲಸಿಕೆಯನ್ನ ನಾವು ಕೊಡ್ತೇವೆ ಅಂತ ಹೇಳಿ ಆಂದೋಲನದ ರೂಪದಲ್ಲಿ ಎಲ್ಲಾ ಜಾನುವಾರುಗಳಿಗೂ ಕೊಡ್ತೇವೆ ಅಂತ, ಅದು ಯಾವ್ಯಾವ ಸಂದರ್ಭದಲ್ಲಿ? ನಾನು ಹೇಳಿದ ಹಾಗೆ ವರ್ಷಕ್ಕೆ ಎರಡು ಟೈಮ್ ಮಾಡ್ತೇವೆ, ಪ್ರತಿ ವರ್ಷ ಮಾರ್ಚ್ ಮತ್ತೆ ಸೆಪ್ಟೆಂಬರ್ ನಲ್ಲಿ ಎರಡು ಟೈಮು ಲಸಿಕೆಗಳನ್ನ ಹಾಕ್ತಾ ಬರ್ತೀವಿ. ಈ ಟೈಮಲ್ಲಿ ಮಾರ್ಚ್ ಅಲ್ಲಿ ಮಾಡಬೇಕಾಗಿತ್ತು, ಮಾರ್ಚ್ ಅಲ್ಲಿ ನಾನಾ ಕಾರಣಗಳಿಂದ ನೀವನ್ನೆಲ್ಲ ನೋಡಿದಾಗ ಎಲೆಕ್ಷನ್ಸ್ ಮತ್ತೊಂದು ಇರೋದ್ರಿಂದ ಕಾರಣಗಳಿಂದ ಸ್ವಲ್ಪ ಮುಂದಕ್ಕೆ ಹೋಯಿತು. ಈ ವರ್ಷ ಅದು 1ನೇ ತಾರೀಕು ಜೂನ್ 2018ಕ್ಕೆ ಲಸಿಕೆ ಪ್ರಾರಂಭ ಆಗುತ್ತೆ. ಒಂದು 20 ದಿನಗಳ ಕಾಲ ಆ ಲಸಿಕೆಗಳ ಪ್ರೋಗ್ರಾಮ್ ನಡೀತದೆ. ನಾನು ಮುಂಚೆನೆ ಹೇಳಿದಂಗೆ ತಂಡಗಳನ್ನು ಮಾಡಿ ಪ್ರತಿ ತಂಡ ಪ್ರತಿ ಹಳ್ಳಿಗಳಿಗೆ ವಿಸಿಟ್ ಮಾಡ್ತದೆ. ನೀವು ಒಂದು ಜಾಗಕ್ಕೆ ಬರೋಕ್ಕಾಗಲ್ಲ ಅಂದ್ರೆ ನಿಮ್ಮ ಮನೆಗಳಿಗೆ ಭೇಟಿ ನೀಡಿ ಲಸಿಕೆ ಹಾಕುವಂತ ಅಭ್ಯಾಸಗಳನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಎಲ್ಲ ರೈತರು ಸಹ ತಪ್ಪದೇ ಆ ಲಸಿಕೆಗಳನ್ನ ಹಾಕಿಸ್ಬೇಕು. ಪ್ರತಿ 6 ತಿಂಗಳಿಗೆ ಒಂದ್ಸಲ ಲಸಿಕೆ, ನೀವು ಹೋದ್ಸಲ ಹಾಕ್ಸಿದ್ದೆ ಈ ಸಲ ಬೇಡವನ್ನ ಅಂತ ಅಭ್ಯಾಸ ಇಲ್ಲ. ಯಾಕೆಂದ್ರೆ ಆ ಲಸಿಕೆ ಇದು ಏನಂದ್ರೆ ಆ ರೋಗದ ನಿಯಂತ್ರಣ ಶಕ್ತಿ ಇರುವಂತದ್ದು 6 ತಿಂಗಳಿಗೆ ಮಾತ್ರ. ಸೊ ಹಾಗಾಗಿ ಈಗ ಆ ಲಸಿಕೆಗಳನ್ನ ಹಾಕ್ಸಿ ಮತ್ತೆ ಪ್ರತಿ 6 ತಿಂಗಳಿಗೆ ಒಂದ್ಸಲ ಲಸಿಕೆಗಳನ್ನ ಹಾಕ್ಸ್ತಾ ಹೋದ್ರೆ ಆ ನಿಯಂತ್ರಣ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ, ಅದರಲ್ಲಿ ಆ ಕಾಯಿಲೆಯನ್ನು ತಡೆಗಟ್ಟುವಂತ ಶಕ್ತಿ ಆ ದನಗಳಲ್ಲೇ ಬೆಳೀತದೆ. ಹಾಗಾಗಿ ಪ್ರತಿ ವರ್ಷಕ್ಕೆ 2 ಬಾರಿ ರೈತರು ಅದ್ರ ಭಾಗವಹಿಸಬೇಕು, ಆ ಲಸಿಕೆಗಳನ್ನ ಹಾಕಿಸ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಕೋರೋದಕ್ಕೆ ಇಷ್ಟ. ರೈತ ಬಾಂಧವರೇ, ಗಮನಿಸಿದ್ರೆ ಅಲ್ಲ, ಜೂನ್ ತಿಂಗಳ 1ನೇ ತಾರೀಕಿನಿಂದ ಸುಮಾರು 20 ದಿನಗಳ ಕಾಲ ಆಂದೋಲನದ ರೂಪದಲ್ಲಿ ಕಾಲುಬಾಯಿ ಜ್ವರಕ್ಕೆ ಲಸಿಕೆಯನ್ನ ನೀಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ರೈತ ಬಾಂಧವರು ತಾವು ತಮ್ಮ ಕೊಟ್ಟಿಗೆಯಲ್ಲಿರುವಂತಹ ರಾಸುಗಳಿಗೆ ಕೊಡಿಸೋದ್ರ ಜೊತೆಗೆ ಅಕ್ಕಪಕ್ಕದ ಮನೆಯವರಿಗೂ ಸಹ ತಾವು ಹೇಳಿ. ಯಾಕೆ ಅಂತ ಹೇಳಿದ್ರೆ ನೀವು ಒಬ್ಬರೇ ಕೊಡಿಸಿದ್ರೆ ಪ್ರಯೋಜನ ಆಗಲ್ಲ, ಅಕ್ಕಪಕ್ಕದ ಮನೆಯವರು ಕೊಡಿಸದೇ ಇದ್ರೆ ಆ ರಾಸುಗಳಿಗೆ ಬಂದಂತಹ ಕಾಯಿಲೆ ಪುನಃ ನಿಮ್ಮನೆಗೆ ಬರುವಂತಹ ಸಾಧ್ಯತೆಗಳು ಇರೋದ್ರಿಂದ ದಯವಿಟ್ಟು ಇದೊಂದು ಆಂದೋಲನ ರೂಪದಲ್ಲಿ ನಿಮ್ಮ ಊರಿನಲ್ಲಿರೋ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಪ್ರತಿಯೊಂದು ಕೊಟ್ಟಿಗೆಯಲ್ಲಿರುವಂತಹ ಪ್ರತಿಯೊಂದು ರಾಸುಗೂ ಸಹ ಲಸಿಕೆ ಸಿಗುವಂತಾಗ್ಲಿ, ಮತ್ತೆ ಪಶುವೈದ್ಯಕೀಯ ಇಲಾಖೆಯವರ ಜೊತೆಗೆ ನೀವೆಲ್ಲ ಕೈಜೋಡಿಸಿ ಅನ್ನುವಂತಹ ಮನವಿಯನ್ನು ಮಾಡಿಕೊಳ್ತಾ ಈ ಒಂದು ಮಾಹಿತಿಯನ್ನು ನೀಡಿದ್ದಕ್ಕೆ ಡಾಕ್ಟರ್ ನವೀನ್ ಅವರಿಗೆ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಇದುವರೆಗೂ ಕಾಲುಬಾಯಿ ಜ್ವರ, ಇದರ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ಬುಕ್ಕಂಬದಿಯ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನವೀನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ರೈತ ಬಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ. ನೀವು ಡಿಸರ್ವ್ ಮಾಡುವ ಪರ್ಫಾರ್ಮೆನ್ಸ್, ನೀವು ಬಯಸುವ ಸೇಫ್ಟಿ, ನೀವು ಕಲ್ಪಿಸಿಕೊಳ್ಳಲು ಆಗದ ಮೈಲೇಜ್. ಪರಿಚಯಿಸುತ್ತಿದ್ದೇವೆ ಹೊಚ್ಚ ಹೊಸ ಸೆಲೆರಿಯೋ SCNG 35.6 km/kg ಯ ನಂಬಲಾಗದ ಫ್ಯೂಯಲ್ ಎಫಿಷಿಯನ್ಸಿ ಯೊಂದಿಗೆ, ಹಾಗೂ ಎಲ್ಲಾ ಪ್ರದೇಶಗಳಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಮತ್ತು ಎನ್ಹಾನ್ಸ್ ಸೇಫ್ಟಿ. ಇಂದೇ ನಿಮ್ಮ ಹೊಸ ಸೆಲೆರಿಯೋ SCNG ಬುಕ್ ಮಾಡಿ. ಸೊ ಇನ್ನೇಕೆ ತಡ, ಇಂದೇ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ಗೆ ವಿಸಿಟ್ ಮಾಡಿ. ಷರತ್ತುಗಳು ಅನ್ವಯ.